23 ಎಕರೆ ದಾಳಿಂಬೆ ಬೇಸಾಯ ಅಂತಂದ್ರೆ ಬಹಳಷ್ಟು ಒಂದು ಕಠಿಣವಾದಂತ ಕೆಲಸ ಅಂತ ಹೇಳ್ಬೋದು. ಯಾವ ರೀತಿ ನೀರು ನಿರ್ವಹಣೆ ಮಾಡ್ತಾ ಇದ್ದಾರೆ, ಹೇಗೆಲ್ಲ ದಾಳಿಂಬೆ ಬೆಳೆಸ್ತಿದ್ದಾರೆ, ಮುಂದೆ ಯಾವ ರೀತಿ ಒಂದು ಇಳುವರಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಆನಂದ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಆನಂದ್ ಅವರೇ, ಒಟ್ಟು ತಮ್ಮದು ಕ್ಷೇತ್ರ ಎಷ್ಟಿದೆ, ತೋಟಗಾರಿಕೆ ಕ್ಷೇತ್ರ? ನಮಸ್ಕಾರ, ನಾನು ಆನಂದ್ ಅಂತ, ಕಲ್ಮಂಗಿ ಗ್ರಾಮ. ಈಗ ಟೋಟಲ್ ಬಂದು 23 ಎಕರೆ ದಾಳಿಂಬೆ ಮಾಡಿದ್ದೀವಿ, 5 ಎಕರೆ ಇದೆ, ಇನ್ನ ಡೆವಲಪ್ ಮಾಡಿಲ್ಲ. ಮುಂಚೆ ಎಲ್ಲ ಮಾವೆಲ್ಲ, ಮಾವು, ಮೋಸಂಬಿ, ಶ್ರೀಗಂಧ, ಆಮೇಲೆ ರಕ್ತಚಂದನ, ಆಮೇಲೆ ನೆಲ್ಲಿಕಾಯಿ, ನಿಂಬೆ, ಮತ್ತೆ ಆಮೇಲೆ ಸೀತಾಫಲ ಇದ್ದು, ಈಗ ನಮಗೆ ಅಷ್ಟು ಇನ್ಕಮ್ ಬರ್ತಾ ಇಲ್ಲ. ಅದ್ರ ಜೊತೆಗೆ ಪ್ಲಸ್ ನಮ್ದೇನಿದೆ, ಕೆಳಗಡೆ ರಾಕ್ ಸಾಯಿಲ್ ಇದೆ, ಅದ್ರ ಸಂಬಂಧ ಯೂನಿವರ್ಸಿಟಿ ಅವರು ನಮಗೆ ಒಂದು ಗೈಡೆನ್ಸ್ ಕೊಟ್ರು, ಏನಂತ, ನಿಲ ಬೇರ್ ಬೇಡ, ನಿಮಗೆ ಅಡ್ಡ ಬೇರ್ ಹೋಗೋದು, ಆ ಪ್ಲಾಂಟೇಷನ್ ಮಾಡಿ ನಿಮಗೆ ಸಕ್ಸಸ್ ಆಗ್ತೀರಿ ಅಂತ ಹೇಳಿದರು. ಅದ್ರ ಪ್ರಕಾರ ಅವರು ಅವ್ರನ್ನ ಮನಸ್ಸಿನಾಗ ಇಟ್ಕೊಂಡು ನಮ್ಮ ಫ್ರೆಂಡ್ಗೆ ಬೇರೆಯವ್ರನ್ನ ಇಬ್ಬರು ಮೂವರ್ನ ಕೇಳಿದರೆ ಅವರು ಇದು ಹೋಗಿದ್ರೆ ಚಲೋ, ಈ ದಾಳಿಂಬೆ ಕ್ರಾಪ್ಗೆ ಹೋಗಿದ್ರೆ ಚಲೋ ಅಂತ ಹೇಳಿದರು. ಆಮೇಲೆ ದಾಳಿಂಬೆ ಕಮ್ ಮಲ್ಟಿ ಕ್ರಾಪ್ಗೆ ಪಪ್ಪಾಯಿ ಇಟ್ಟಿದ್ವಿ, ಪ್ಲಸ್ ಪಪ್ಪಾಯಿ ತಕ್ಕಂಡ್ವಿ, ಪ್ಲಸ್ ಈಗ ದಾಳಿಂಬೆ ಅಷ್ಟೇ ಇದೆ, ಇನ್ನು ಕ್ರಾಪಿಗೆ ಬಿಟ್ಟಿಲ್ಲ, ಬಿಡಬೇಕು, ನೆಕ್ಸ್ಟ್ ಮೇಗ ಬಿಡಬೇಕಂತ ವಿಚಾರ ಮಾಡ್ತಾ ಇದ್ವಿ. ಈಗ 23 ಎಕರೆ ದಾಳಿಂಬೆಯನ್ನು ಮಾಡ್ತಾ ಇದ್ದಿರ್ತಾವೆ, ಎಷ್ಟು ಗಿಡಗಳು ಕುಂತಿದ್ದಾವೆ ಮತ್ತು ಯಾವ ಒಂದು ಅಂತರದಲ್ಲಿ ಕೊಟ್ಟು ದಾಳಿಂಬೆಯನ್ನು ಹಚ್ಚಿದಿರಿ, ಮತ್ತು ಪಪ್ಪಾಯ ಹೇಗೆ ಇದರಲ್ಲಿ ಡಿಸ್ಟೆನ್ಸ್ ಅನ್ನು ಕೊಟ್ಟು ಹಾಕಿದ್ರಿ ಪಪ್ಪಾಯ ಮತ್ತು ದಾಳಿಂಬೆಯನ್ನು? ದಾಳಿಂಬೆ ಪಪ್ಪಾಯಿ ಮಿಕ್ಸ್ ಇರ್ತದೆ, ಅದು 10x8 ಅಂದ್ರೆ ಗಿಡ ಅಂತ 8x8 ಫೀಟ್ ಇರ್ತದೆ, ಅಂದ್ರೆ ದಾಳಿಂಬೆ ಗಿಡ ಆಯ್ತು, ಪಪ್ಪಾಯಿ ಗಿಡ ಆಯ್ತು, ಎರಡಕ್ಕೆ 8x8 ಅಂದ್ರೆ 4x10 ಕೂಡ್ತದ. ಒಂದು ವರ್ಷ ಒಂದೂವರೆ ವರ್ಷ ಆಗಿನ ಮೇಲೆ ಪಪ್ಪಾಯಿ ತಕ್ಕಂಡಿನ ಮೇಲೆ ಈ ಪ್ಲಾಂಟೇಶನ್ 10x8 ಸಿಗ್ತದ. ಈಗ ಹೇಗೆ ಬಂತು ನಿಮ್ಮ ಪಪ್ಪಾಯ, ಎಷ್ಟು ತಿಂಗಳಿಗೆ ಕಟಾವ್ ಬಂತು, ಯಾವ ತಳಿ ಹಾಕಿದ್ರಿ ಪಪ್ಪಾಯವನ್ನು? ರೆಡ್ ಲೇಡಿ ಅಂತೇಳಿ ಹಾಕಿದ್ವಿ, ಅದು ಬಂದು ಒಂದು ಸುಮಾರು 7 ತಿಂಗಳಿಂದ ಕ್ರಾಪ್ ಸ್ಟಾರ್ಟ್ ಆಗ್ತದ, ನಿಯರ್ಲಿ ಒಂದು 6 ಮಂತ್ಸ್ ಕೊಟ್ಟಿದೆ. ಏನಿಲ್ಲ ಅಂದರೆ ಫಸ್ಟ್ ಅಂದರೆ ನಾವು ಫಸ್ಟ್ 6 ಎಕರ್ ಮಾಡಿದ್ವಿ, ಆಮೇಲೆ ಬಾಕಿದು ಡೆವಲಪ್ಮೆಂಟ್ ಮಾಡಿದ್ವಿ. ಆ 6 ಎಕರಲ್ಲಿ ಪಪ್ಪಾಯಲ್ಲಿ ಚಲೋ ಲಾಭ ಬಂತು, ಎಕರೆಗೆ 7 ಲಕ್ಷ ರೂಪಾಯಿ ತನಕ ಬಂತು ಲಾಭ. ಆಮೇಲೆ ಇಲ್ಲಿ 17 ಎಕರೆ ಹಾಕಿದ್ದು ಸ್ವಲ್ಪ ಪಪ್ಪಾಯಿ ರೇಟ್ ಡೌನ್ ಸಲುವಾಗಿ ಖರ್ಚಿಗೆ ಬಂದು. ಹೇಗೆ ರೇಟ್ ಸಿಕ್ತು ಪಪ್ಪಾಯಿಗೆ ತಮಗೆ ಕೆಜಿಗೆ ಎವರೇಜ್ ಆಗಿ ರೇಟ್ ಎಷ್ಟು ಸಿಕ್ತು? ಫಸ್ಟ್ ಕ್ರಾಪ್ ಅಲ್ಲಿ 10 ರೂಪಾಯಿ ಅವರೇಜ್ ಸಿಕ್ಕಿದೆ, 300 ಟನ್ ಆಗಿದೆ 3000 ಗಿಡಕ್ಕೆ, ಅಂದ್ರೆ ಒಂದು ಗಿಡಕ್ಕೆ 100 ಕೆಜಿ ಬಂತು. ಸೆಕೆಂಡ್ ಟೈಮ್ ಹೋದವಾಗ ಏನಿಲ್ಲ ಅಂದ್ರೆ 12,000 ಗಿಡ ಹಾಕಿದ್ವಿ, ಅದರಲ್ಲಿ 9,000 ಉಳಿದಿದ್ದಾವೆ. 9,000 ಅಷ್ಟು ಈಲ್ಡೇನು ಒಂದೊಂದು ಗಿಡಕ್ಕೆ 50 ಕೆಜಿ ಮೇಲೆ ಬಂದವ, ಅಂದ್ರೆ ರೇಟ್ ಸಿಗ್ಲಿಲ್ಲ, 4 ರೂಪಾಯಿ 5 ರೂಪಾಯಿನೇ ಸಿಕ್ಕಿದೆ. ಅಂದ್ರೆ ನಿಮ್ಗೇನು ಪ್ರಾಫಿಟ್ ಅಂತ ಹೇಳ್ಕೊಳ್ಳಂತಾಗಿಲ್ಲ, ಲುಕ್ಸಾನ್ ಅಂತೂ ಆಗ್ಲಿಲ್ಲ ತಮ್ಗೆ? ಪ್ರಾಫಿಟ್ ಆಗಿಲ್ಲ, ಲುಕ್ಸಾನು ಆಗಿಲ್ಲ. ಈಗ ದಾಳಿಂಬೆಯನ್ನ ತಾವು ಯಾವ ತಳಿಯನ್ನು ಹಾಕಿದಿರಿ, ಜೊತೆಗೆ ದಾಳಿಂಬೆ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟಿದೆ? ದಾಳಿಂಬೆ ತಳಿ ಬಂದು ರೆಡ್ ಪೆರಲ್ ಅಂತ ಹೇಳಿ ಕ್ಯಾಡಿಲಾ ಅವ್ರದ್ದು, ಅಂತರ ಬಂದು 10x8. ಹೇಗೆ ದಾಳಿಂಬೆ ಸಸಿಗಳು ಇಲ್ಲಿ ತಂದು ಕೊಡ್ಲಿಕ್ಕೆ ಎಷ್ಟು ಚಾರ್ಜ್ ಆಯ್ತು ನಿಮಗೆ? ಇದನ್ನು ಟಿಶ್ಯೂ ಕಲ್ಚರ್ ಸಸಿಗಳ ಅಥವಾ ಹೇಗೆ, ಎಲ್ಲಿಂದ ತಗೊಂಬಂದ್ರೆ ಸಸಿಗಳನ್ನು, ದಾಳಿಂಬೆ ಸಸಿಗಳನ್ನು? ಗುಜರಾತ್ಲಿದ್ದು ಕಳಿಸ್ತಾರೆ, ಕ್ಯಾಡಿಲಾ ಕಂಪ್ನಿಯವರು ಗುಜರಾತ್ಲಿದ್ದು ಕಳಿಸಿದ್ದಾರೆ. ಒಂದು ಸಸಿ ಬಂದು 40 ರೂಪಾಯಿ. ಒಟ್ಟು ಈಗ 23 ಎಕರೆದಲ್ಲಿ ಎಷ್ಟು ಸಸಿಗಳು ಕುಂತಿದ್ದಾವೆ? ಫಸ್ಟ್ ಹಾಕಿದ್ದು ನಾವು 12,000 ಸಸಿಗೆ ಹಾಕಿದ್ವಿ, ಈಗ ಸದ್ಯ ಒಂದು 11,000 ಉಳಿದಿದೆ. ಅಂದರೆ ಫಸ್ಟ್ ಮ್ಯಾನ್ಯುವಲ್ ಮಾಡಬೇಕಂತೇಳಿ ಎಲ್ಲ ಎಡ್ಜಿ ತನ ಇಟ್ಟಿದ್ವಿ, ಈಗ ಮ್ಯಾನ್ಯುವಲ್ ಕಷ್ಟ ಆಗ್ತದೆ ಅಂತೇಳಿ ಒಂದು ಸಣ್ಣ ಟ್ಯಾಕ್ಟ್ರಿ ಓಡಿಸ್ಲಿಕ್ಕೆ ಅದರೊಳಗೆ ಬೇಕಂತೇಳಿ ಆ ಸೈಟ್ಸ್ ಎಲ್ಲ ತೆಗೆದು ಈಗ 11,000 ಗಿಡ ಹಿಡಿದವು. ಈಗ ಈ ದಾಳಿಂಬೆಯಲ್ಲಿ ಸುಮಾರು ನಿಮ್ದು ಎಷ್ಟು 1.5 ವರ್ಷದಿದೆ ಗಿಡ? 2.5 ವರ್ಷದಿದೆ. ಇವು 17 ಎಕರೆ 1.5 ವರ್ಷದ್ದು, 6 ಎಕರೆ ಬಂದು 2 ವರ್ಷದ್ದಿದೆ, 2.5 ವರ್ಷ. ನಿಮ್ಮ ವಿಚಾರದಲ್ಲಿ ತಜ್ಞರ ಪ್ರಕಾರ, ತಮ್ಮ ಅನುಭವದ ಪ್ರಕಾರ ದಾಳಿಂಬೆಯನ್ನ ಎಷ್ಟು ವರ್ಷಗಳಾದ್ಮೇಲೆ ಕಾಯಿಗೆ ಬಿಡ್ಲಿಕ್ಕೆ ಒಳ್ಳೇದು ಅಂತ ಹೇಳ್ತಿರ್ತಾವ? ನಾವಂತೂ ಸ್ಟಾರ್ಟ್ ಮಾಡಿ ABCD ಅವರು, ನಮ್ಮ ಫ್ರೆಂಡ್ಸ್ ಅವರು ಹೇಳಿದ್ದು ಮಾತ್ರ 2.5 ವರ್ಷಕ್ಕೆ ಬಿಟ್ರೆ ಬಹಳ ಒಳ್ಳೇದು ಗಿಡ ಅಂತಾರೆ. ಒಬ್ಬೊಬ್ರು 9 ತಿಂಗಳಕ್ಕೆ ಬಿಡ್ತಾ ಇದ್ದಾರೆ, ಒಬ್ಬೊಬ್ರದ್ದು 18 ತಿಂಗಳಿಗೆ ಬಿಡ್ತಾ ಇದ್ದಾರೆ. ನಾವು 18 ತಿಂಗಳಿಗೆ ಬಿಟ್ಟು ಟ್ರೈ ಮಾಡಿದೀವಿ, ಆದರೆ ಅಷ್ಟು ಈಲ್ಡ್ ಬರಲಿಲ್ಲ. ಹೇಗೆ ಮೊದಲು 18 ತಿಂಗಳದ್ದು ಏನಾದರೂ ನಿಮಗೆ ಅದರಲ್ಲಿ ರೋಗಾಣುಗಳು ಕಂಡು ಬಂತ? ದಾಳಿಂಬೆಯಲ್ಲಿ ಇತ್ತೀಚೆಗೆ ಭಾಳಷ್ಟು ರೋಗಗಳು ಬರ್ತಾ ಇದ್ದಾವೆ. ಹೇಗೆ ನಿಮ್ಮ ತೋಟ ನೋಡಲಿಕ್ಕೆ ಭಾಳ ಚೆನ್ನಾಗಿದೆ, ಯಾವುದೂ ರೋಗಾಣುಗಳು ಕಾಣಿಸ್ತಾ ಇಲ್ಲ, ಏನು ಅನಿಸ್ತದೆ ನಿಮಗೆ? ಅಂತ ಏನು ರೋಗ ಇಲ್ಲ ನಿಮಗೆ. ಫಸ್ಟ್ ಟೈಮ್ ಎಲ್ಲ ನಮಗಿನ ಅಷ್ಟು ಗೊತ್ತಾಗಂಗಿಲ್ಲಲ್ಲ. ಅಂತದೇನಿಲ್ಲ. ಈಲ್ಡ್ ಅಂತಂದ್ರೆ ನಾವು ಸ್ವಲ್ಪ ತಪ್ಪು ಮಾಡಿದೀವಿ ಅದರಲ್ಲಿ. ಮಾಡಬೇಕಾದ್ರೆ ಅವ್ರ ಕಟಿಂಗ್ ಅವ್ರು ಬರಲಿಲ್ಲ ಅಂತೇಳಿ ನಾವೇ ಸ್ವಲ್ಪ ಪಪ್ಪಾಯಿ ನೆಳ್ಳಿಗೆ ಸೀದಾ ಬೆಳೆದಿತ್ತು, ಅದೆಲ್ಲ ನಾವೇ ಸ್ವಂತ ಕಟ್ ಮಾಡಿದ್ದು, ಅವೆಲ್ಲ ಬ್ರಾಂಚಸ್ ಬೀಳಲಿಲ್ಲಲ್ಲ, ಅದಕ್ಕೆ ಈಲ್ಡ್ ಬರಲಿಲ್ಲ ಅಂತೇಳಿ ಈ ಸಲಕ ಅಷ್ಟೇ ಸರಿ ಮಾಡಿದ್ದೀವಿ. ಹೇಗೆ ನಿಮಗೆ ದಾಳಿಂಬೆಗೆ ಟೈಮ್ ಸರಿಯಾಗಿ ಅದಕ್ಕೆಲ್ಲ ಎಣ್ಣೆ ಹೊಡಿಬೇಕು, ಇಲ್ಲ ಅದಕ್ಕೆ ಭಾಳಷ್ಟು ಉಪಚಾರ ಮಾಡಬೇಕಾಗತ್ತೆ, ಮಗುವಿನ ಹಾಗೆ ನೋಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ದಾಳಿಂಬೆ ಬೆಳೆದಂಥ ರೈತರು ಹೇಳ್ತಾ ಇರ್ತಾರೆ. ನೀವು ದಿನನಿತ್ಯ ದಾಳಿಂಬೆಯಲ್ಲಿ ಏನೇನು ಯಾವ ರೀತಿ ಒಂದು ಕಲ್ಟಿವೇಷನ್ ಮಾಡ್ತಾ ಇರ್ತೀರಿ, ಪ್ರಾಕ್ಟೀಸ್ಗಳನ್ನು ಮಾಡ್ತಾ ಇರ್ತೀರಿ? ಅಂದರೆ ಹಣ್ಣಿಗೆ ಬಿಟ್ಟ ಮೇಲೆ ಏನು ಮಾಡಬಾರ್ದು ಅಂತಾರೆ. ಅಂದರೆ ಕಸನೂ ಬರೀ ಕೊಯ್ಸ್ಬೇಕು, ಇಲ್ಲಾಂದರೆ ಕಳೆನಾಶಕ ಹೊಡಿಬೇಕು. ನಾವು ಕಸ ತೆಗೆಸಿ ಇವತ್ತು ಕಳೆನಾಶಕ ಹೊಡೆದಿಲ್ಲ ಇವತ್ತುವರೆಗೆ. ಅಂದರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತದೆ. ಈಗ ಕಳೆನಾಶಕ ಹೊಡೆದಿಲ್ಲದ ಇದಕ್ಕೆ ಒಳ್ಳೇದೂ ಆಗ್ಬೋದು, ಕೆಟ್ಟದೂ ಆಗ್ಬೋದು. ಒಳ್ಳೇದೇನಾಗ್ತದ ನಮ್ಮ ಖರ್ಚು ಉಳಿತದ, ಕೆಟ್ಟದೇನಾಗ್ತದ ಗಿಡಕ್ಕೆ ಹಾನಿ ಆಗ್ತದ. ಆ ಥರ ಈ ಇಷ್ಟು ದಿವಸ ಕಳೆನಾಶಕ ಹೊಡಿಲಾರ್ದಂಗೆ ಮ್ಯಾನೇಜ್ ಮಾಡ್ತಾ ಬಂದೀವಿ. ನಮ್ಮ ಸರ್ಕಲ್ ಅವ್ರು ಹೇಳೋದೇನಂದ್ರೆ ಎಷ್ಟೋ ಬರಲಿ, ಅಂದರೆ ಸದ್ಯ ಅಂತೂ ನಾವು ಇಲ್ಲಿ ಲೊಕೇಶನ್ ಚಲೋ ಇದೆ ನಮ್ಮದು, ಅದಕ್ಕೆ ಅಂತೇಳಿ ನಮಗೆ ಸ್ವಲ್ಪ ಧೈರ್ಯ ಇದೆ ಬರ್ತದ ಅಂತೇಳಿ. ಯಾಕಂದ್ರೆ ನಿಮ್ಮ ತೋಟ ಗುಡ್ಡದ ಒಂದು ಪಕ್ಕದಲ್ಲಿ ಇರೋದ್ರಿಂದ ಯಾವುದು ಸುತ್ತಮುತ್ತ ತೋಟಗಳು ದಾಳಿಂಬೆ ತೋಟಗಳು ಏನೂ ಇಲ್ಲ, ಇಲ್ಲಿ ರೋಗಾಣುಗಳು ಬರುವ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಅಂತ ಅನಿಸುತ್ತೆ ನನ್ನ ಒಂದು ಅನುಭವದ ಪ್ರಕಾರ. ಜೊತೆಗೆ ತಮಗೆ ಈಗ ಪ್ರತಿ ವಾರ ಏನಾದರೂ ಕೆಮಿಕಲ್ಗಳನ್ನು ಸ್ಪ್ರೇ ಮಾಡಲಿಕ್ಕೆ ಯಾರಾದರೂ ತಜ್ಞರು ಹೇಳ್ತಾ ಇರ್ತಾರೆ, ಅಥವಾ ಯಾರಾದರೂ ಈಗ ವಿಸಿಟರ್ಸ್ ಬರ್ತಿರ್ತಾರೆ, ಎಕ್ಸ್ಪರ್ಟ್ಗಳನ್ನು ಕೆಲವೊಂದಿಷ್ಟು ಜನ ರೈತರು ನೇಮಕ ಮಾಡ್ಕೊಂಡಿರ್ತಾರೆ, ಪ್ಲಾಟಿಗೆ ಬಂದು ವಿಸಿಟ್ ಮಾಡಿ ಇದನ್ನು ಹಾಕ್ರಿ ಇದನ್ನು ಹಾಕ್ರಿ ಅಂತ ಹೇಳಿ ಹೋಗ್ತಿರ್ತಾರೆ, ಆ ಥರ ವ್ಯವಸ್ಥೆ ಮಾಡ್ಕೊಂಡಿರ ನೀವು? ಅಂದರೆ ನಮ್ಮ ಫ್ರೆಂಡೇ ಒಂದು 20 ವರ್ಷದ ಅನುಭವ ಇದೆ ಅದಕ್ಕೆ, ತಿಂತಿನಿ ಬ್ರಿಡ್ಜಲ್ಲಿ ಸತ್ಯನಾರಾಯಣ ಚೌಧರಿ ಅಂತೇಳಿ, ಅವರು 20 ವರ್ಷದಿಂದ ಮಾಡಿದ್ರು, ಅವರೇ ನಮಗೆ ಗೈಡೆನ್ಸ್, ಅವರು ಅವರೇ ನಮಗೆ ಹೇಳ್ಕೊಟ್ಟಿದ್ದು, ಅವರೇ ನಮಗೆ ಮಾಡಲಿಕ್ಕೆ ಹೇಳಿದ್ದು. ಅವರೇ ಏನಿಲ್ಲ ಅಂದರೆ ಒಂದು ಮಂತ್ಲಿ ಒಂದ್ಸಲ ವಿಸಿಟ್ ಬಿಡ್ತಾರೆ, ಎಮರ್ಜೆನ್ಸಿ ಇತ್ತಂದರೆ ಬಂದೋಗ್ರಿ ಅಂತಂದರೆ ಬಂದೋಗಿ ಸಜೆಷನ್ಸ್ ಕೊಡ್ತಾ ಇರ್ತಾರೆ. ಹೇಗೆ ಹೀಗೆ ಮತ್ತೆ ವಾರ ವಾರ ಸಿಂಪರಣೆ ಮಾಡಬೇಕಾಗತ್ತಾ ದಾಳಿಂಬೆಗೆ? ಅಂದರೆ ಹಣ್ಣಿಗೆ ಬಿಟ್ಟವಾಗ ಅಷ್ಟೇ 2 ದಿವಸ ಇಲ್ಲಾಂದರೆ ಒಂದು ವಾರಕ್ಕೆ ಒಂದ್ಸಲ ಕಂಪಲ್ಸರಿ ಮಾಡಬೇಕು. ಮಳೆ ಬಂತು ಅಂದರೆ ನೆಕ್ಸ್ಟ್ ಡೇನೇ ಮಾಡಬೇಕಾಗ್ತದ. ಈಗ ಹಣ್ಣಿಗೆ ಬಿಟ್ಟಿಲ್ಲಲ್ಲ, ಈಗ ಒಂದು 15 ದಿವಸಕ್ಕೆ ಒಂದ್ಸಲ ಜನರಲ್ ಸ್ಪ್ರೇ, ಅಂದರೆ ಹುಳ ಇದೇನೆ, ಜಿಗಿ ಇದೇನಾ, ಟ್ರಿಪ್ಸ್ ಇದೇನಾ, ಆ ಥರಕ್ಕೆ ಏನೇನು ಬೇಕಂದರೆ ಒಂದು ಸ್ಪ್ರೇ ಮಾಡ್ತಾ ಇರ್ತೀವಿ. ಹೇಗೆ ಅನಿಸ್ತದೆ ನಿಮ್ಮ ಬೆಳೆಯನ್ನು ನೋಡಿದರೆ, ನಿಮಗೆ ನೀವು ಬೇರೆ ಕಡೆ ಎಲ್ಲ ನೋಡಿರ್ತೀರಿ, ಅನುಭವ ಇರುತ್ತೆ ನಿಮಗೆ, ಹೇಗೆ ಅನಿಸುತ್ತೆ ಬೆಳೆ ನೋಡಿದರೆ ನಿಮಗೆ? ಅಂದರೆ ಧೈರ್ಯ ಬರ್ತಾ ಇದೆ, ರೊಕ್ಕ ಸಿಗ್ತದ ಅನ್ನೋ ಧೈರ್ಯ ಬರ್ತದ ಅಷ್ಟೇ. ಮತ್ತೆ ಏನೇನು ಈಗ 2 ವರ್ಷದ ಗಿಡಗಳಿಗೆ ತಾವು ಏನೇನು ಗೊಬ್ಬರವನ್ನು ಹಾಕ್ತಾ ಇದ್ದೀರಿ, ರಾಸಾಯನಿಕ ಜಾಸ್ತಿ ಹಾಕ್ತಾ ಇದ್ದೀರಾ? ಭಾಳಷ್ಟು ಈ ಒಂದು ದಾಳಿಂಬೆಯಲ್ಲಿ ವಿಶೇಷವಾಗಿ ರೋಗ ನಿರೋಧಕ ಶಕ್ತಿ ಬೇಕಾಗಿದ್ರೆ ಸಾವಯವ ಗೊಬ್ಬರ ಆಮೇಲೆ ಜೈವಿಕ ಗೊಬ್ಬರಗಳನ್ನು ಜಾಸ್ತಿ ಹಾಕಬೇಕು ಅಂತಕ್ಕಂಥ ವಿಚಾರ ಹೇಳ್ತಿರ್ತಾರೆ ತಜ್ಞರು. ಏನಿಲ್ಲ ಅಂದರೆ ನಮ್ಮ ಫರ್ಟಿಲೈಜರ್ ಇವು ಸರ್ಕಾರಿ ಗೊಬ್ಬರಕ್ಕಿಂತ ನಾವು ಇದು ಹಸುವಿನ ಗೊಬ್ಬರನೇ ಜಾಸ್ತಿ ಹಾಕ್ತೀವಿ. ಅಂದರೆ ಇದಕ್ಕೆ 5 ಲಕ್ಷ ಖರ್ಚಾದ್ರೆ ಅದಕ್ಕೆ 5 ಲಕ್ಷ ಖರ್ಚಾಗ್ತದೆ ಅಷ್ಟೇ. ಹೇಗೆ ಮತ್ತು ಗೊಬ್ಬರದೆಲ್ಲ ವ್ಯವಸ್ಥೆಗಳು ನೀವೇ ತಗೋತೀರಾ ಅಥವಾ ನೀವೇ ದನಗಳನ್ನು ಕಟ್ಟಿದ್ರೆ ಹೇಗೆ? ನಮ್ಮ ಕಡೆ ಸ್ವಲ್ಪ ಸಿಗ್ತದ, ಬಾಕಿಯವರು ಇಲ್ಲಿ ಕ್ಯಾಂಪ್ ಹತ್ರ ಇದಾವಲ್ಲ ಅವ್ರ ಕಡೆಯಲ್ಲಿದ್ದ ಪರ್ಚೇಸ್ ಮಾಡ್ತೀವಿ. ಅಂದರೆ ಒಂದು ಟ್ರಿಪ್ಪಿಗೆ ಇಷ್ಟ ಅಂತೇಳಿ, ಇಲ್ಲಾಂದರೆ ನಾವೋಗಿ ತಂದರೆ ಒಂದು 2,000-2,500 ಒಂದು ಟ್ರ್ಯಾಕ್ಟ್ರಿಗೆ, ಟ್ರ್ಯಾಕ್ಟ್ರಿ ಬರಲಿಕ್ಕೆ ಇಲ್ಲಿಗೆ ಒಂದು 15,000-4,000 ಅಲ್ಲೇ ಒಂದು ಟ್ರಾಲಿ ಸಿಗ್ತದೆ, ಇಲ್ಲಾಂದರೆ ಟಿಪ್ಪರ್ ಮುಖಾಂತರ ಆದರೆ ಒಂದು 18,000-20,000 ಒಂದು ಟ್ರಿಪ್ ಸಿಗ್ತದೆ. ಹೇಗೆ ಇದರಲ್ಲೆಲ್ಲ ಅಂತರ್ಬೆಳೆ ಅಂತರ್ಬೇಕ ಬೇಸಾಯಗಳನ್ನು ಮಾಡೋದು, ಎಲ್ಲ ಗಳೆ ಹೊಡೆಯೋದು, ಕುಂಟಿ ಹೊಡೆಯೋದು ದಾಳಿಂಬೆಯಲ್ಲಿ ಮಾಡ್ತಾ ಇರ್ತಾರೆ ಟ್ರ್ಯಾಕ್ಟರ್ನಿಂದ? ಟ್ರ್ಯಾಕ್ಟ್ರಲಿಂದ ಈಗ ಸದ್ಯ ಅಂತೂ ನಮ್ಮ ಚಿಕ್ಕ ಗಿಡ ಇದಾವಲ್ಲ ಟ್ರ್ಯಾಕ್ಟ್ರಲ್ಲಿದ್ದ ಕಲ್ಟಿವೇಷನ್ ಮಾಡ್ತೀವಿ. ಆಮೇಲೆ ಹಣ್ಣಿಗೆ ಬಿಟ್ಟ ಮೇಲೆ ಏನು ಮಾಡಂಗಿಲ್ಲ. ಪ್ರೂನಿಂಗ್ ಮಾಡಿಸೋದು ಎಲ್ಲ ಹೇಗೆ, ಎಲ್ಲಿಂದ ಬರ್ತಾರೆ ನಿಮಗೆ, ಸ್ಥಳೀಯವಾಗಿ ಸಿಗ್ತಾರ, ಒಂದು ಸ್ಕಿಲ್ ಬೇಕಾಗತ್ತೆ ಅದನ್ನು ಕಟ್ ಮಾಡಲಿಕ್ಕೆ? ಬಿಜಾಪುರ್ಲಿದ್ದ ಬರ್ತಾರ್ರಿ, ಬಂದರೆ ಅವರು ಅಂದರೆ ಕೂಲಿಗೆ ಫಸ್ಟ್ ಕೂಲಿಗೆ ಮಾಡ್ತಿದ್ರು, ಈ ಕೂಲಿಗೆ ಮಾಡಂಗೆ ಗಿಡ ಒಂದು ಗಿಡಕ್ಕೆ 10 ರೂಪಾಯಿ 15 ರೂಪಾಯಿ 20 ರೂಪಾಯಿ ಅಂದರೆ ಗಿಡದ ಮೇಲೆ ನೋಡಿ ಅವ್ರು ರೇಟ್ ಮಾತಾಡಿ ಅವ್ರು ಕಟ್ ಮಾಡಿ ಹೋಗ್ತಾರೆ. ದಾಳಿಂಬೆಗೆ ನೀರು ಹೇಗೆ ಮಾಡ್ತಾ ಇದ್ದೀರಿ, ಡ್ರಿಪ್ ಮಾಡಿಸಿದಿರೋ ಅಥವಾ ಹರಿ ನೀರು ಮಾಡ್ತಾ ಇದ್ದೀರೋ, ಹೇಗೆ ನೀರಿನ ಅನುಕೂಲತೆ ಹೇಗಿದೆ ನಿಮಗೆ? ಡ್ರಿಪ್ ಮುಖಾಂತರನೇ ಕೊಡ್ತೀವಿ, ಅದು ಹಣ್ಣಿಗೆ ಈಗ ಸಣ್ಣ ಕ್ರಾಪ್ ಇದೆಲ್ಲ ಡೈಲಿ 1 ತಾಸು 1/2 ತಾಸು ಕೊಡ್ತೀವಿ. ಅಂದರೆ ಅದು ಮಾಯಿಶ್ಚರೈಸರ್ ನೋಡಿ ಹಣ್ಣಿಗೆ ಬಿಡಬೇಕಾದ್ರೆ ಅದನ್ನು ಅಷ್ಟೇ 1 ತಾಸು ಅಷ್ಟೇ ಕೊಡ್ತೀವಿ. ನೀರು ಬೋರ್ ನೀರ ಅಥವಾ ಬಾವಿ ಇದೆ ನಿಮ್ಮದು ಅಥವಾ ಹೇಗೆ ಮಾಡ್ಕೊಂಡಿದ್ದೀರಿ? ಮಳೆ ನೀರಿನ ಮೇಲೆ ನೀರಾವರಿ ಮಾಡ್ತಿದ್ದಾರೆ, ಕೆರೆಗಳನ್ನು ಮಾಡಿಸಿ ನೀರು ಮಳೆ ನೀರಿನ ಒಂದು ಕೊಯ್ಲು ಮಾಡ್ಕೊಂಡ್ಬಿಟ್ಟು. ಆ ತರಾನೇ ನಮಗೆ ಒಂದು ಪ್ರಯೋಜನ ಸಿಕ್ಕಿದೆ. ಅಂದ್ರೆ ಗುಡ್ಡದ ಬಗಲಾಗಿದ್ದೆ ನೀರೆಲ್ಲ ಫ್ಲೋ ಆಗೋದು ನಮ್ಮ ಹೊಲ ಕಡೆ ಹೋಗೋದು, ಅಲ್ಲಿ ಒಂದು ಕೆರಿ ಮಾಡಿದೀವಿ, ಅದು ಸ್ಟೋರ್ ಮಾಡಿ ಅದು ಯಾವಾಗನ್ನ ಒನ್ ಟೈಮ್ ಯೂಸ್ ಮಾಡ್ತೀವಿ. ಅಂದ್ರೆ ಈ ಬೋರ್ ನೀರು ಯೂಸ್ ಮಾಡ್ತಾ ಇರ್ತೀವಿ, ಅದನ್ನು ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತೀವಿ. ಆದ್ರೂ ಅಷ್ಟು ಬಹಳ ದೊಡ್ಡ ಕೆರೆಯೇ ಇಲ್ಲ, ಚಿಕ್ಕದೇ ಇದೆ, ಅದು ಎರಡೂ ಮಾಡ್ತಾ ಇರ್ತೀವಿ. ಅಂದ್ರೆ ಜಾಸ್ತಿ ಬೋರ್ ನೀರೇ ಯೂಸ್ ಮಾಡೋದು. ನೀರು ಹೇಗಿದೆ ನಿಮ್ಮ ಬೋರ್ ನೀರು? ಮೊದಲು ಏನಾದರೂ ಅದಕ್ಕೆ ಪರೀಕ್ಷೆಯನ್ನು ಮಾಡಿಸಿದ್ರೆ ಬೋರ್ ನೀರು ಟೆಸ್ಟಿಂಗ್, ವಾಟರ್ ಟೆಸ್ಟಿಂಗ್? ಟೆಸ್ಟಿಂಗ್ ಏನು ಮಾಡಿಸಿಲ್ಲ, ಮೊದಲು ಫಸ್ಟ್ ಯಾವಾಗೋ 4 ಇಯರ್ಸ್ ಬ್ಯಾಕ್ ಮಾಡಿಸಿದ್ದು, ಅದಷ್ಟು ನೆನಪೂ ಇಲ್ಲ ಈಗ. ಅಂತ ಸಿ ಇದೆ, ನಾವು ಕುಡಿಬೋದು, ನೀರು ಕುಡಿಬೋದು, ಕ್ಲೋರಿನ್ ಅಂಥದ್ದು ಏನೂ ಕಂಡಿಲ್ಲ. ಈಗ 23 ಎಕರೆ ದಾಳಿಂಬೆ ಅಂತಂದರೆ ಕೂಲಿ ಆಳಿಂದ ಅದು ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ದಾರೆ? ದಿನನಿತ್ಯ ಕೂಲಿ ಆಳುಗಳು ಬೇಕಾಗ್ತಾವೆ ದಾಳಿಂಬೆಯಲ್ಲಿ, ಏನೇನು ಕೆಲಸಗಳು ಬರ್ತಿರ್ತಾವೆ? ದಿವಸ ಒಂದು 20 ಮಂದಿ ಕೂಲಿಯಾಳು ಬೇಕಾಗ್ತಾರೆ. ಅಂದರೆ ಕೆಳಗಡೆ ಚಿಗುರು ಬರ್ತಾ ಇದ್ದ ವಾಟರ್ ಸೂಟ್ಸ್ ಅಂತಾರ, ಅದು ತೆಗಿಬೇಕು. ಆಮೇಲೆ ಇವು ಹೆಚ್ಚಿನಿಗೆ ಇವು ವಾಟರ್ ಸೂಟ್ಸ್ ಸೈಡ್ಸು ಮೇಲೆನೂ ಬರ್ತಾನ, ಅದು ತೆಗಿಬೇಕು. ಮತ್ತೆ ಕಳೆಯವನು ತೆಗಿಬೇಕು. ಹೇಗೆ ಅನುಕೂಲತೆ ಇದೆ, ಲೇಬರ್ದೆಲ್ಲ ಸಿಗ್ತಾರೆ ನಿಮಗೆ ಸ್ಥಳೀಯವಾಗಿ? ಇಲ್ಲಿದ್ದ ತುರುವಾಳ ಅಂತೇಳಿದೆ, 10 ಕಿಲೋಮೀಟರ್, ಅಲ್ಲಿದ್ದ ಡೈಲಿ ಕರ್ಕೊಂಬರ್ತೀವಿ, ಮತ್ತೆ ಅವ್ರಿಗೆ ಡೈಲಿ ಬಿಡ್ತೀವಿ. ಈ ಭಾಗದಲ್ಲಿ ನಿಮ್ಮ ಕಲಮಂಗಿ ಭಾಗದಲ್ಲಿ ದಾಳಿಂಬೆಯನ್ನು ಹಾಕಿದಂಥ ರೈತರು ಹೇಗೆ ಬರ್ತಾ ಇದೆ ಇಳುವರಿ, ಗುಣಮಟ್ಟದ ಹೇಗೆ ಬರ್ತಾ ಇದೆ ಇಲ್ಲೆಲ್ಲ? ಇಲ್ಲಿ ಅಂತೂ ಒಬ್ಬರು ಹಾಕಿದ್ದಾರೆ, ಅದು ಅವ್ರದ್ದು ಸ್ವಲ್ಪ ಫಸ್ಟ್ ಏನು ಕ್ರಾಪ್ ಚಲೋ ಬಂತು, ಈಗಂತೂ ಏನಿಲ್ಲ, ಅವರು ತೆಗಿಬೇಕಂತೇಳಿ ಡಿಸೈಡ್ ಮಾಡಿದ್ದಾರೆ. ಈ ಸುತ್ತಮುತ್ತಲ ಅಂದರೆ ಬೇರಿಗೆಯಲ್ಲಿ ಇದೆ, ಇಲ್ಲಾಂದ್ರೆ ಮತ್ತೆ ಇಲ್ಲಿ ಕರ್ನಾಳ ಕ್ರಾಸ್ ಅಲ್ಲಿ ಒಳಗಡೆ ಇರ್ತಾವೆ. ಈ ನಮ್ಮ ಹತ್ರ ಅಂತೂ ಯಾವೂ ಇಲ್ಲ. ನಿಮ್ಮ ಬೆಳೆ ಚೆನ್ನಾಗಿದೆ ನೋಡಲಿಕ್ಕೆಲ್ಲ, ಒಳ್ಳೆ ರೀತಿಯಿಂದ ಬರಬಹುದು. ಆ ಸಲಹೆ ಸೂಚನೆಗಳನ್ನು ತಗೊಳ್ಳಿಕ್ಕೆ ತಾವು ನಿಮ್ಮ ಕೆಲವೊಂದು ಜನ ರೈತರು ಏನು ಮಾಡ್ತಾರೆ, ತಜ್ಞರನ್ನು ನೇಮಕ ಮಾಡ್ಕೊಂಡಿರ್ತಾರೆ, ಒಂದು ವಿಸಿಟ್ಟಿಗೆ ಇಂತಿಷ್ಟು ಕೊಟ್ಟು ಬಂದು ಹೇಳಿ ಹೋಗ್ತಿರ್ತಾರೆ. ಆದರೆ ನೀವು ಇನ್ನೂವರೆಗೆ ಮಾಡಿಲ್ಲ. ನಿಮ್ಮ ಏನು ರೈತರಿರ್ತಾರೆ ಅವ್ರ ಕಡೆಯಿಂದ ಸಲಹೆಯನ್ನು ತೊಗೊಂಡು ಮಾಡ್ತಾ ಇದ್ದೀರಿ, ಹೇಗೆ ಅನಿಸುತ್ತೆ ನಿಮಗೆ? ನಿಮ್ಮ ಬೆಳೆಯನ್ನು ಈಗ ನೋಡಿದಾಗ ನಿಮಗೆ ಕಾನ್ಫಿಡೆಂಟ್ ಇದೆಯಾ? 100% ಇದೆ ಕಾನ್ಫಿಡೆಂಟ್. ಒಳ್ಳೆಯದು ಆನಂದ್ ಅವರೇ, ನಿಮ್ಮ ಒಂದು ದಾಳಿಂಬೆ ಬೆಳೆ ನೋಡಲಿಕ್ಕೆ ಚೆನ್ನಾಗಿದೆ, ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಿಂದ ಇಳುವರಿ ಬರಬಹುದು ಅಂತ ಅನ್ಸುತ್ತೆ ನಮಗೆ ನೋಡಿದರೆ. ಖಂಡಿತ ಟೈಮ್ ಸರಿಯಾಗಿ ಏನೇನು ಮಾಡ್ಬೇಕು ಅನ್ನೋದನ್ನು ಕೇಳ್ಕೊಂಡ್ಬಿಟ್ಟು ಮಾಡಿದರೆ ಒಳ್ಳೆಯ ಒಂದು ಇಳುವರಿಯನ್ನು ತಾವು ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಹೊಸ ಒಂದು ಬೆಳೆಗೆ ಕೈ ಹಾಕಿದಿರಿ, ನಿಮ್ಮ ಒಂದು ಬೆಳೆ ಚೆನ್ನಾಗಿ ಬಂದು ಒಳ್ಳೆ ರೀತಿಯಿಂದ ತಮಗೆ ಆದಾಯ ಬರಲಿ ಅಂತೇಳೋಣ. ನಮ್ಮ ರೈತರೊಂದಿಗೆ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಸಿಂಧನೂರು ತಾಲೂಕಿನ ಕಲಮಂಗಿ ಗ್ರಾಮದ ಆನಂದ್ ಅವರ ದಾಳಿಂಬೆ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಈಗ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಕಡಲೆಕಾಳು 3,500 ರೂಪಾಯಿಗಳಿಂದ 4,100 ರೂಪಾಯಿಗಳು, ಹತ್ತಿ 7,800 ರೂಪಾಯಿಗಳಿಂದ 8,500 ರೂಪಾಯಿಗಳು, ನೆಲಗಡಲೆ ಶೇಂಗಾ 3,885 ರೂಪಾಯಿಗಳಿಂದ 7,301 ರೂಪಾಯಿಗಳು, ಹುರುಳಿಕಾಳು 4,581 ರೂಪಾಯಿಗಳು, ಈರುಳ್ಳಿ 410 ರೂಪಾಯಿಗಳಿಂದ 1,820 ರೂಪಾಯಿಗಳು, ಭತ್ತ ಸೋನಮಸೂರಿ 1,509 ರೂಪಾಯಿಗಳಿಂದ 2,497 ರೂಪಾಯಿಗಳು, ಕಪ್ಪು ತೊಗರಿ 4,282 ರೂಪಾಯಿಗಳು, ಕೆಂಪು ತೊಗರಿ 4,029 ರೂಪಾಯಿಗಳಿಂದ 7,591 ರೂಪಾಯಿಗಳು, ಬಿಳಿ ತೊಗರಿ 5,000 ರೂಪಾಯಿಗಳಿಂದ 7,366 ರೂಪಾಯಿಗಳು. ರೈತ ಬಾಂಧವರೇ, ಇವು ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಕೇಳಿದಿರಿ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ, ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಯಾವುದನ್ನು ಖಾಲಿ ಕಳಿಸೋ ಅಭ್ಯಾಸ ಇಲ್ಲ ನಮ್ ಕಡೆ. ಅದು ಪಕ್ಕದ ಮನೆಯವರ ಪಾತ್ರೆನಾದ್ರೂ ಇರ್ಲಿ ಅಥವಾ ಮನೆಗೆ ಬಂದಿರೋ ಅತಿಥಿನೇ ಆಗಿರ್ಲಿ, ಹಾಗಾದ್ರೆ ಡಾಲ್ಮಿಯಾ ನಿಮ್ಗೆ ಖಾಲಿ ಮನೆ ಹೇಗ್ ಕೊಡುತ್ತೆ? ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ DSP ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ. ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1800-2020. ರೈತ ಬಾಂಧವರೇ, ಈಗ ಹಿರೇಹಣಗಿ ಗ್ರಾಮದ ಕರಿಯಪ್ಪ ಪೂಜಾರ್ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳೋಣ. ಸಂಜೆ ಒತ್ತಿರ ಪಂಜೆನ ಬೆಳಕಿರ ಬಂದಂತ ಶ್ರೀಮಂತ ಯಾರಯ್ಯ ಪಂಜೇನ ಬೆಳಕೇನ ಬಂದಂತ ಶ್ರೀಮಂತ ನಾರಯ್ಯ ಹೇರದ ಕುದುರೆಪ್ಪ ಹೇಳವತ ಜಲ್ಲ ದಾರಿಳದ ಬರುವಾತ ದೊರೆಯನ ಎಳವಾತ ಜಲ್ಲ ದಾರಿಡದ ಬರುವಾತ ದೊರೆಯನ ದಾರಿಡದ ಬರುವಾತ ದೊರೆಯತ ನಲ್ಲೆಳ ತಂದವದ ರೌಡ ಮರುದಪ್ಪ ನಲ್ಲೆಳ ತಂದವದ ರೌಡ ಮರುದಪ್ಪ ಕಡಿಯಾಗೋ ಬರದಯ್ಯ ಕಿಡಿಗೊಂಡ ಕಡಿಜಾಲ ತಡಿಗಾಳ ಟೇಜಿನ ಮೀಡಾನ ತಡಿಗಾಳ ಟೇಜೇನ ಮೀಟಾನ ಕಬ್ಬಣದ ಕಡಿವಾಣ ಮುದ್ದೇನ ಒಲ್ಯಾಣ ಒಪ್ಪಿದರ ಒಯ್ಯ ನಿಮ್ಮ ಟೇಜೇನ ಒಪ್ಪಿದರ ವಯ್ಯ ನಿಮ್ಮ ಟೇಜೇನ ಕಬ್ಬಣದ ಕಡಿವಾಣ ಮುದ್ದೇನ ವಲ್ಲಾಣ ಒಪ್ಪಿದರೆ ವಯ್ಯ ನಿಮ್ಮ ಟೇಜೇನ ಸಂಬಾಳೆ ಸ್ವಾನನ್ನ ರೇವಾಣ ಚದ ನಿನ್ನ ಸಂಬಾಳ ಬೋಯವರ ದಣುದಾಹಾರ ನಿನ್ನ ಸಂಬಾಳ ಬೋಯವರ ದಡುದಾರ ಸಂಬಾಳ ಬೋಯವರ ದಡುದಾರ ಪನಿನ್ನ ಹಿಂದಾಲ ಕಾಲಾಳ ದಡುದಾರ ನಿನ್ನ ಹಿಂದಾಲ ಕಾಲಾಳ ದಣುದಾರ ಸಂಬಾಳ ಬೋಯವರ ದಣದಾರ ಹಿಂದಾಲ ಕಾಲಾಳ ದಣದಾರ ಹಿಂದಾಲ ಕಾಲಾಳ ದಣದಾರ ನಿನ್ನ ಮುಂದಾಲ ಬೋಯವರ ದಣದಾರ ಎಲ್ಲ ಇಂದಾಲ ಬೋಯವರ ದಣುದಾರ ಹಡಿದಲ್ಲ ಕಾಲಾಳ ಗಿಡವಲ್ಲ ಕೈ ಪಂದ ಶಿರವೆ ಮತ್ತಿನ ಸಾಲ ವೈದ ಹಲ್ದ ನಳಗೆಯ ಲಿಂಗ ಸಾಗಾವತ್ತಿಗ ಬ್ಯಾಳ ಕರುದ ಹಾವ ಬ್ಯಾಡಲೆ ಗುಡಿಗೆ ಚಿತ್ತಾರ ಬಾಳ ಓ ರಂಗ ಮಂಟಪ ನಿಮ್ಮ ಸಾಲಾಗ ಒತ್ತ ಬ್ಯಾಡಲೆ ಗುಡಿಗೆ ಚಿತ್ತಾರ ಬಾಳ ಓ ರಂಗ ಮಂಟಪ ನಿಮ್ಮ ಸಾಲಾಗ ರವಿ ಬಸವಣ್ಣ ತೆಗ್ಗೆ ನಾಗಾಳಂಪೆ ಹಿರುಪಾಚಾರ ವೀರಣ್ಣ ಬಗ್ಗಿರವೆ ಬಸವಣ್ಣ ತೆಗ್ಗೆ ನಾಗಾಳಂಪೆ ಹಿರುಪಾಚಾರ ವೀರಣ್ಣ ಬಗ್ಗಿರವೆ ಬಸವಣ್ಣ ತೆಗ್ಗೆ ನಾಗಾಳಂಪೆ ಹಿರುಪಾಚಾರ ಹಿರೇಹಣಿಗೆ ಗ್ರಾಮದ ಕರಿಯಪ್ಪ ಪೂಜಾರ್ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ ಕೇಳುತ್ತಿದ್ದೀರಿ. ರೈತ ಬಾಂಧವರೇ, ಈಗ ಸಿರಿತನದ ಸಿರಿಧಾನ್ಯಗಳು ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಅಭಿವೃದ್ಧಿಯಲ್ಲಿ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ಪಾತ್ರ ಕುರಿತು. ಭಾಗವಹಿಸುವ ತಜ್ಞರು ಡಾಕ್ಟರ್ ಸಂಗಪ್ಪ, ವಿಸ್ತರಣಾ ವಿಜ್ಞಾನಿ, ಭಾರತೀಯ ಸಿರಿಧಾನ್ಯಗಳ ಸಂಶೋಧನಾ ಸಂಸ್ಥೆ, ಹೈದರಾಬಾದ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮ ಸಂಸ್ಥೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನ್ಯೂ ದೆಹಲಿ ಅಡಿಯಲ್ಲಿ ಕೆಲಸ ಮಾಡುತ್ತೆ. ನಮ್ಮ ಉದ್ದೇಶ ಮೇನ್ ಏನಪ್ಪಾ ಅಂತಂದ್ರೆ ಸಿರಿಧಾನ್ಯಗಳ ಬಗ್ಗೆ ಸಂಶೋಧನೆ, ಅದನ್ನ ತಂತ್ರಜ್ಞಾನಗಳನ್ನ ರೈತರಿಗೆ ಕೊಡಿಸೋದು, ಜೊತೆಯಲ್ಲಿ ರೈತರ ಆದಾಯ ಹೆಚ್ಚಿಗೆ ಮಾಡೋ ಮಟ್ಟದಲ್ಲಿ ನಾವು ಅನೇಕ ತರಬೇತಿ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ತಾ ಇದ್ದೀವಿ. ಜೊತೆಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳನ್ನ ಕರ್ನಾಟಕದಲ್ಲಿ, ತೆಲಂಗಾಣ, ಆಂಧ್ರಪ್ರದೇಶ ಹಾಗೂ ಮಧ್ಯಪ್ರದೇಶದಲ್ಲಿ ರಚನೆ ಮಾಡಿದ್ದೀವಿ. ಇದರಲ್ಲಿ ಸಿರಿಧಾನ್ಯದ ಉತ್ಪಾದನೆ, ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ನಾವು ಒತ್ತಕೊಡ್ತಾ ಇದ್ದೀವಿ. ಸೊ ಏನಪ್ಪಾ ಇದು ಸಿರಿಧಾನ್ಯಗಳಂದ್ರೆ? ಸೊ ಇತ್ತೀಚೆಗೆ ಗೊತ್ತಿರುವ ವಿಷಯ ಏನಪ್ಪಾ ಅಂತಂದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯ ಗುರುತಿಸುವುದಕ್ಕೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಎಂದು 2023 ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಭಾರತದ ಪಾತ್ರ ಮಹತ್ವದ್ದು. ಯಾಕಪ್ಪ ಅಂತಂದ್ರೆ, ಸಿರಿಧಾನ್ಯಗಳ ಉತ್ಪಾದನೆ ವಿಶ್ವ ಮಟ್ಟದಲ್ಲಿ ಹೆಚ್ಚಿನಲ್ಲಿರುವ ದೇಶ ಅಂತಂದ್ರೆ ಭಾರತ. ನಮ್ಮಲ್ಲಿ 9 ಬಗೆಯ ಸಿರಿಧಾನ್ಯಗಳನ್ನು ನಾವು ಕಾಣಬಹುದು. ಹೆಚ್ಚಾಗಿ ಸಜ್ಜೆ, ಜೋಳ ಹಾಗೂ ರಾಗಿ, ಇವುಗಳನ್ನು ನಾವು ಸಿಪ್ಪೆ ಇಲ್ಲದ ಸಿರಿಧಾನ್ಯಗಳನ್ನು ಕರಿತೀವಿ. ಜೊತೆಯಲ್ಲಿ ಇನ್ನುಳಿದ 6 ಕಿರುಧಾನ್ಯಗಳು ಅಂತಂದ್ರೆ ನವಣೆ, ಸಾಮೆ, ಊದಲು, ಹಾರಕ, ಬರಗು ಹಾಗೂ ಕೊರಲೆ, ಹೀಗೆ 9 ಧಾನ್ಯಗಳನ್ನು ಕೂಡಿ ನಾವು ಸಿರಿಧಾನ್ಯಗಳನ್ನು ಕರಿತೀವಿ. ಇದನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಕಾಣಬಹುದು. ಹೆಚ್ಚಾಗಿ ಸಜ್ಜೆಯನ್ನು ರಾಜಸ್ಥಾನದಲ್ಲಿ ಹಾಗೂ ಜೋಳ ಮಹಾರಾಷ್ಟ್ರ, ರಾಗಿ ನಮ್ಮ ಕರ್ನಾಟಕ, ತಮಿಳುನಾಡು ಹಾಗೂ ಬೇರೆ ರಾಜ್ಯಗಳಲ್ಲೂ ಕಾಣಬಹುದು. ಸಿರಿಧಾನ್ಯಗಳ ಬಳಕೆ ಏಕೆ ಹೆಚ್ಚು ಮಾಡಬೇಕಂತ ಹೇಳಿ ಸರ್ಕಾರ ಇದಕ್ಕೆ ಒತ್ತು ಕೊಡ್ತಾ ಇದೆ ಅಂದ್ರೆ, ಸಿರಿಧಾನ್ಯಗಳಲ್ಲಿ ಅನೇಕ ಪೋಷಕಾಂಶಗಳಿದ್ದು ದೇಹಕ್ಕೆ ಯಾವ ಪೋಷಕಾಂಶಗಳು ಅವಶ್ಯಕತೆ ಇದೆಯೋ ಆ ಪೋಷಕಾಂಶಗಳು, ಎಸ್ಪೆಷಲಿ ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತ ಹೇಳಿ ನಾವು ಹೇಳಿರ್ತೀವಿ, ಅವು ಪೋಷಕಾಂಶಗಳು ಸಿರಿಧಾನ್ಯಗಳಲ್ಲಿ ಇದಾವು. ಅದಕ್ಕೋಸ್ಕರ ಜೀವನಶೈಲಿ ರೋಗಗಳನ್ನು ದೂರಿಡಕ ಹಾಗೂ ಇತ್ತೀಚೆಗೆ ಅನೇಕ ರೋಗಗಳನ್ನು ನಾವು ಕಾಣಬಹುದು, ಆ ರೋಗಗಳನ್ನು ಅಂದ್ರೆ ಸಕ್ಕರೆ ರೋಗ, ಹೃದಯ ಸಂಬಂಧಿ ರೋಗ, ಬೊಜ್ಜುತನ ಇರ್ಬೋದು, ಅಪೌಷ್ಟಿಕತೆ ಅನ್ನುವಂತ ಕಾಡುತ್ತಿರುವ ದೇಶಕ್ಕೆ ಇನ್ನೊಂದು ಹೆಮಾರಿ, ಇಂಥ ರೋಗಗಳನ್ನು ದೂರಿಡಲು ನಮಗೆ ಪೌಷ್ಟಿಕ ಆಹಾರದ ಅವಶ್ಯಕತೆ ಇದ್ದು, ಹಾಗಿದ್ದಲ್ಲಿ ಸಿರಿಧಾನ್ಯಗಳಲ್ಲಿ ಪೌಷ್ಟಿಕ ಆಹಾರ, ಪೌಷ್ಟಿಕ ಗುಣಗಳು ಹೊಂದಿರೋದ್ರಿಂದ ಅಂದ್ರೆ ನಾರಿನಂಶ, ಮಿನರಲ್ಸ್ ಆದಂತ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್ ಇವೆಲ್ಲ ಇರೋದ್ರಿಂದ ನಮ್ಗೆ ಒಂದು ಒಳ್ಳೆ ಪೌಷ್ಟಿಕತೆ ಕೊಡುತ್ತವ. ಅದಕ್ಕ ನಮ್ಮ ಸಿರಿಧಾನ್ಯಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಗುರುತಿಸೋದಕ್ಕ ಪ್ರಯತ್ನ ಮಾಡ್ತಾ ಇದೀವಿ. ಹಾಗಿದ್ರೆ ನಮ್ಮ ರೈತ ಉತ್ಪಾದಕರ ಸಂಸ್ಥೆಗಳ ಪಾತ್ರವೇನು ನಮ್ಮ ಸಿರಿಧಾನ್ಯ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಯಲ್ಲಿ ಅಂತಂದ್ರೆ, ಮುಖ್ಯವಾಗಿ ಸಿರಿಧಾನ್ಯಗಳು ಸಣ್ಣ ಹಾಗೂ ಅತಿ ಸಣ್ಣ ರೈತರು ಬೆಳೆದಿರ್ತಾರೆ, ಅವರಿಗೆ ಮಾರುಕಟ್ಟೆಗೆ ಹೋಗ್ಬೇಕಂತಂತಂದ್ರ ಬಹಳ ಕಷ್ಟ ಆಗುತ್ತೆ. ಯಾಕಪ್ಪ ಅಂತಂತಂದ್ರ, ಸಣ್ಣ ಮತ್ತು ಅತಿ ಸಣ್ಣ ರೈತರು 1 ಎಕರೆ 2 ಎಕರೆದಲ್ಲಿ ಬೆಳೆದಿರ್ತಾರೆ, ಮಾರುಕಟ್ಟೆ ಬೆಲೆ 20-25 ರೂಪಾಯಿ ಅಥವಾ 30 ರೂಪಾಯಿ ಇರುತ್ತೆ. ಆ ಬೆಲೆಗೆ ಅವರು ಮಾರುಕಟ್ಟೆ ಒಯ್ಯಕ್ಕ ಬಹಳ ಕಷ್ಟ ಆಗುತ್ತೆ. ಸೊ ಹಿಂಗಿದ್ದಾಗ ನಮ್ಮ ರೈತ ಉತ್ಪಾದಕರ ಸಂಸ್ಥೆಗಳನ್ನು ಒಗ್ಗೂಡಿಸಿ ಅದರಲ್ಲಿ ಈ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಂದ ನಾವು ಸಿರಿಧಾನ್ಯಗಳನ್ನು ಪ್ರೊಕ್ಯೂರ್ಮೆಂಟ್ ಮಾಡಿ ಅದೇ ರೈತ ಉತ್ಪಾದಕರ ಸಂಸ್ಥೆ ಎಲ್ಲಿ ಸಂಸ್ಕರಣೆ ಮಾಡಿದ್ವಿ ಅಂತಂತಂದ್ರ, ತಮ್ಮದೇ ಆದಂತ ಬ್ರ್ಯಾಂಡ್ ಮುಖಾಂತರ ಈ ಸಂಸ್ಥೆಗಳು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬಹುದು. ಹಾಗಿದ್ದಲ್ಲಿ ಸಿರಿಧಾನ್ಯಗಳಿಗೆ ಒಳ್ಳೆ ಬೆಲೆ ಬಂದ್ಬಿಡುತ್ತೆ. ಇದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ನಾವು 23 ಸಿರಿಧಾನ್ಯ ಆಧಾರಿತ ರೈತ ಉತ್ಪಾದಕ ಸಂಸ್ಥೆಗಳನ್ನ ಕಟ್ಟಿದ್ವಿ. ಹಾಗೆಯೇ ಕಲ್ಯಾಣ ಕರ್ನಾಟಕದಲ್ಲಿ 13 ರೈತ ಉತ್ಪಾದಕ ಸಂಸ್ಥೆಗಳು ರಚನೆ ಆಗಿದವು. ಇದಕ್ಕೆ ಆಯಾ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರಗಳು ನಮ್ಗ ಬಹಳ ಸಹಾಯ ಮಾಡತಾವ. ಹಾಗಿದ್ದಲ್ಲಿ ನಮ್ಮ ಸಂಸ್ಥೆಯಿಂದ ತಯಾರಿಸಲ್ಪಟ್ಟ ಸಂಸ್ಕರಣೆ ಹಾಗೂ ಮೌಲ್ಯವರ್ಧಿತ ಸಿರಿಧಾನ್ಯ ಪದಾರ್ಥಗಳು ಯಾವ್ಯಾವ ಅಂತಂದ್ರೆ, ಮೊದಲನೇದಾಗಿ ನಾವು ಇದನ್ನ ಬಿಸ್ನೆಸ್ ರೂಪದಲ್ಲಿ ಅಂತಂದ್ರೆ ರೈತ ಉತ್ಪಾದಕರ ಸಂಸ್ಥೆಗಳಿಗೆ ಇದೊಂದು ಒಳ್ಳೆ ಬಿಸ್ನೆಸ್ ಮುಖಾಂತರ ಕೂಡ ನಾವು ಇದ್ರ ಬಗ್ಗೆ ಮಾತಾಡಬಹುದು. ಒಂದೇದೇನಪ್ಪಾ ಅಂತಂದ್ರೆ ಸಂಸ್ಕರಣೆ, ಸಿರಿಧಾನ್ಯ ಸಂಸ್ಕರಣೆ. ಸ್ನೇಹಿತರೆ, ನಿಮಗೆ ತಿಳಿದಿರೋ ಹಾಗೆ ಸಿರಿಧಾನ್ಯ ಸಂಸ್ಕರಣೆ ಮಾಡುವುದು, ಮೊದಲು ನಾವು ಕುಟ್ಟಿ ಅದನ್ನ ಸಿಪ್ಪೆ ತೆಗಿತಿದ್ವಿ ಅಥವಾ ಮೆನುವಲಿ ನಾವು ಅದರನ್ನ ಕ್ಲೀನ್ ಮಾಡ್ತಿದ್ವಿ. ಸಿಪ್ಪೆ ತೆಗೆದ ನಂತರ ನಮಗೆ ಊಟ ಮಾಡಕ್ ಅದು ಯೋಗ್ಯ ಇರ್ತದೆ. ಬಟ್ ಇತ್ತೀಚೆಗೆ ನಮ್ದು ಜೀವನ ಶೈಲಿ, ಆಹಾರ ಪದ್ಧತಿ ಬದಲಾವಣೆ ಆಗಿರೋದ್ರಿಂದ ಸಿರಿಧಾನ್ಯಗಳ ಸೇವನೆ ಕಡಿಮೆ ಆಗೈತೆ. ನಾವು ಸಂಸ್ಕರಣಾ ಘಟಕಗಳನ್ನು ನಮ್ಮ ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡಿದ್ವಿ ಅಂತ ಹೇಳಂತಂದ್ರೆ, 30-40 ರೂಪಾಯಿ ಸಿಗುವಂತಹ ಸಿರಿಧಾನ್ಯಗಳ ರೇಟ್ ಅನ್ನ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ನೋಡಬಹುದು. ನಿಮ್ಗೆ ಗೊತ್ತೇ ಇದೆ, ಸಂಸ್ಕರಣೆ ಮಾಡಿದಂತಹ ಸಿರಿಧಾನ್ಯಗಳ ಬೆಲೆ 80-100 ರೂಪಾಯಿ ಕೆಜಿಗೂ ಮಾರಾಟ ಮಾಡ್ತಿರುವುದನ್ನು ನಾವು ಕಾಣಬಹುದು. ಸೊ ಇದು ಒಂದು ನಮ್ಗೆ ಒಳ್ಳೆಯ ಅವಕಾಶ, ಪ್ರಾಥಮಿಕ ಸಂಸ್ಕರಣೆ ಮಾಡುವಂತದ್ದು. ನಂತರ ಸೆಕೆಂಡರಿ ಪ್ರೊಸೆಸಿಂಗ್ ಅಥವಾ ದ್ವಿತೀಯ ಸಂಸ್ಕರಣೆ ಅಂತೀವಿ. ಅದರಲ್ಲಿ ನಾವು ಇದೇ ಧಾನ್ಯಗಳನ್ನು ಅಂದ್ರೆ ಸಂಸ್ಕರಣೆ ಮಾಡಿದಂತಹ ಧಾನ್ಯಗಳನ್ನು ಇಟ್ಕೊಂಡು ನಾವು ಅದರಿಂದ ಸಿರಿಧಾನ್ಯ ಹಿಟ್ಟನ್ನು ಕೂಡ ಮಾಡಬಹುದು. ಪಲ್ವರೈಸರ್ ಇನ್ಸ್ಟಾಲ್ ಮಾಡಿ ಆಮೇಲೆ ರವಾ ಮಾಡಬಹುದು. 3 ತರದ ರವಾ, ಅದರಲ್ಲಿ ಕೂಡ ಉಪಮಾ ರವಾ, ಇಡ್ಲಿ ರವಾ ಹಾಗೂ ಕಿಚಡಿ ರವಾ, ಈ ತರದ 3 ರವಾ ಕೂಡ ಮಾಡಬಹುದು ಎಲ್ಲಾ 9 ಸಿರಿಧಾನ್ಯಗಳಿಂದ. ಸೊ ಬೇಡಿಕೆಗೆ ಅನುಗುಣವಾಗಿ ನಾವು ಬಜಾರಲ್ಲಿ ನೋಡಬಹುದು ಇನ್ಸ್ಟಂಟ್ ಮಿಕ್ಸಸ್ ಅಂತಂತಂದ್ರೆ 3 ನಿಮಿಷದಲ್ಲಿ ಮ್ಯಾಗಿ ಮಾಡುವಂತಹ ಪದಾರ್ಥಗಳದವು, 3 ನಿಮಿಷದಲ್ಲಿ ಖಿಚಡಿ ಮಾಡುವಂತಹ ಪದಾರ್ಥಗಳದವು. ಸೊ ಅದೇ ತರ ಸಿರಿಧಾನ್ಯದಲ್ಲೂ ಕೂಡ ನಮ್ಮ ಸಂಸ್ಥೆಯಿಂದ ತಂತ್ರಜ್ಞಾನಗಳನ್ನು ನಾವು ಅಭಿವೃದ್ಧಿ ಮಾಡಿದೀವಿ. ಅದರಲ್ಲಿ ಮುಖ್ಯವಾಗಿ ಇನ್ಸ್ಟಂಟ್ ಕಿಚಡಿ ಮಿಕ್ಸ್ ಅಂತ ಹೇಳೈತಿ, ಇನ್ಸ್ಟಂಟ್ ಜೋವಾರ್ ಇಡ್ಲಿ ಮಿಕ್ಸ್, ಇನ್ಸ್ಟಂಟ್ ವರ್ಮಿಸೆಲ್ ಮಿಕ್ಸ್. ಇಂಥ ತಂತ್ರಜ್ಞಾನಗಳು ನಮ್ಮ ಗ್ರಾಹಕರಿಗೆ ನೇರವಾಗಿ ಮುಟ್ಟಕ್ಕ ಅವಕಾಶಗಳದವು. ಸೊ ಇಂಥದ್ದಕ್ಕೆ ಕೂಡ ನಾವು ಜಾಸ್ತಿ ಏನ್ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಆ ಇನ್ವೆಸ್ಟ್ಮೆಂಟ್ ಅಂದ್ರೆ 3-4 ಲಕ್ಷ ರೂಪಾಯಿ ನಾವು ಇನ್ವೆಸ್ಟ್ ಮಾಡಿದ್ವಿ ಒಂದು ರೈತ ಉತ್ಪಾದಕರ ಸಂಸ್ಥೆಯಲ್ಲಿ, ಅಂದ್ರೆ ಡೈರೆಕ್ಟ್ ಆಗಿ ಇಂತಹ ಇನ್ಸ್ಟಂಟ್ ಮಿಕ್ಸರ್ ಹಲವು ಇನ್ಸ್ಟಂಟ್ ಮಿಕ್ಸಸ್ ಸಿರಿಧಾನ್ಯದಲ್ಲಿ ಮಾಡಿ ನಾವು ಮಾರುಕಟ್ಟೆಗೆ ಇಳಿಬಹುದು. ಈಗ ನಾವು ಹಿಟ್ಟು ಹಾಗೂ ರವದ ಬಗ್ಗೆ ಮಾತಾಡಿದ್ವಿ. ಮುಂದಿನ ತಂತ್ರಜ್ಞಾನಗಳು ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿದರು ಯಾವ್ಯಾವಪ್ಪ ಅಂತಂದ್ರೆ ಟ್ರೆಡಿಷನಲ್ ಫುಡ್ಸ್ ಅಂತಂತಂದ್ರೆ ಚಕ್ಲಿ, ಮುರುಕು, ಲಡ್ಡು ಹಾಗೂ ಕೈಯಿಂದ ಮಾಡಿರುವಂತ ನಿಪ್ಪಟ್ಟುಗಳು. ಸೊ ಇವೆಲ್ಲ ಫುಡ್ಸ್ ಕೂಡ, ಇವನ್ ರೊಟ್ಟಿನೂ ಆಗಿರುತ್ತೆ, ಇವೆಲ್ಲ ಫುಡ್ಸ್ ನಮಗ ಬಹಳ ರುಚಿಕರವಾಗಿರ್ತಾವ, ಹಾಗೆ ಗ್ರಾಹಕರನ್ನ ಸೆಳಿತಾವ. ಸೊ ಇಂತ ಫುಡ್ಸ್ ನು ಕೂಡ ನಾವು ಮಾರುಕಟ್ಟೆಗೆ ತರಬಹುದು. ಸೊ ಸ್ವಸಹಾಯ ಸಂಘ ಆಗಿರ್ಬೋದು ಅಥವಾ ರೈತ ಉತ್ಪಾದಕರ ಸಂಸ್ಥೆಗಳಾಗಿರ್ಬೋದು, ಇವಕ್ಕೆಲ್ಲ ಬಹಳ ಇನ್ವೆಸ್ಟ್ಮೆಂಟ್ ಏನಿರೋದಿಲ್ಲ. ಸೊ ನೇರವಾಗಿ ನಾವು ಹಿಟ್ ಏನ್ ರೆಡಿ ಮಾಡಿರ್ತೀವಿ, ಅದೇ ಹಿಟ್ಟನ್ನ ನಾವು ಯೂಸ್ ಮಾಡ್ಕೊಂಡು ಈ ತರ ಟ್ರೆಡಿಷನಲ್ ಫುಡ್ಸ್ ರೆಡಿ ಮಾಡಿದ್ವಿ ಅಂದ್ರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಬಂದ್ಬಿಡುತ್ತೆ. ಇತ್ತೀಚೆಗೆ ಹಲವಾರು ಉದ್ಯಮಿಗಳು ಇದ್ರ ಬಗ್ಗೆ ಮಾರುಕಟ್ಟೆಯಲ್ಲಿ ಸಿರಿಧಾನ್ಯ ಟ್ರೆಡಿಷನಲ್ ಫುಡ್ಸ್ ನ ಮಾರುಕಟ್ಟೆಗೆ ತರ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಇಂಥ ಪದಾರ್ಥಗಳ ಮಾರುಕಟ್ಟೆಗೆ ತಂದಿರುವುದನ್ನು ನೀವು ಕಾಣಬಹುದು. ಸೊ ನೆಕ್ಸ್ಟ್ ಒಂದು ತಂತ್ರಜ್ಞಾನಗಳೇಪ ಅಂತಂದ್ರೆ ಬೇಕರಿಗೆ ಸಂಬಂಧಿಸಿದ್ದು. ರೈತರೇ, ನಿಮಗೆ ತಿಳಿದಿರೋ ಹಾಗೆ ಬೇಕರಿ ಪದಾರ್ಥಗಳ ಬೇಡಿಕೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಯಾವುದೇ ಖುಷಿಯ ಸಂದರ್ಭ ಇತ್ತಂತಂದ್ರೆ ನಾವು ಬೇಕರಿ ಪದಾರ್ಥಗಳನ್ನು ಮನೆಗೆ ತಂದು ಕೇಕ್ ಅಂತ ಪದಾರ್ಥಗಳನ್ನು ಕಟ್ ಮಾಡಿ ನಾವು ಸೇವನೆ ಮಾಡ್ತಿರ್ತೀವಿ. ಅದರಲ್ಲಿ ಮುಖ್ಯವಾಗಿ ಕೇಕ್ಸ್, ಬಿಸ್ಕೆಟ್ಸ್, ಬನ್, ಕುಕೀಸ್, ಸಿರಿಧಾನ್ಯಗಳ ಹಿಟ್ಟನ್ನು ಯೂಸ್ ಮಾಡಿ ನಾವು ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದೀವಿ. ಸೊ ಈ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ನಾವು ಒಳ್ಳೆ ಉದ್ಯಮವನ್ನ ಸೃಷ್ಟಿ ಮಾಡಬಹುದು. ನಮ್ಮ ಸಂಸ್ಥೆಯಲ್ಲಿ 100% ಜೋಳದ ಹಿಟ್ಟನ್ನು ಬಳಕೆ ಮಾಡಿ ಬಿಸ್ಕಿಟ್ ರೆಡಿ ಮಾಡಿರೋದನ್ನ ಅಥವಾ ಕುಕೀಸ್ ರೆಡಿ ಮಾಡಿರೋದನ್ನ ನೀವು ಕಾಣಬಹುದು. ಆ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಕ್ಕ ಒಂದು ಒಳ್ಳೆ ಅವಕಾಶ. ಸಿರಿಧಾನ್ಯದಲ್ಲಿ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನ ಏನಪ್ಪಾ ಅಂತ ಹೇಳಂತಂದ್ರೆ ಫ್ಲೇಕ್ಸ್ ಅಥವಾ ಪೋಹಾ ಅನ್ಬಹುದು ಅಥವಾ ಪಫ್ಸ್, ಇವೆಲ್ಲ ಒಂದು ಎಕ್ಸ್ಟ್ರೂಡೆಡ್ ಪ್ರಾಡಕ್ಟ್ಸ್. ಇದರಲ್ಲಿ ನಾವು ಜಾಸ್ತಿ ಏನೋ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ODUP ಪ್ರೋಗ್ರಾಮ್ ಆಗಿರ್ಬೋದು ಅಥವಾ PMFME ಪ್ರೋಗ್ರಾಮ್ ನಲ್ಲಿ ಕೂಡ ನಾವು ಬ್ಯಾಂಕ್ ನಿಂದ ಸಾಲ ಪಡೆದು ಇಂಥ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಉದ್ಯಮವನ್ನು ಸೃಷ್ಟಿ ಮಾಡಬಹುದು. ಸೊ ನೆಕ್ಸ್ಟ್ ಯಾವ್ದಪ್ಪ ಅಂತಂತಂದ್ರ ಒಂದು ಒಳ್ಳೆಯ ತಂತ್ರಜ್ಞಾನಗಳ ಅಥವಾ ರೆಸಿಪೀಸ್, ನಮ್ಮ ಸಿರಿಧಾನ್ಯ ಆಧಾರಿತ ರೆಸಿಪೀಸ್ ಯೂಸ್ ಮಾಡಿ ಒಂದು ಧಾಬಾ ಅಥವಾ ರೆಸ್ಟೋರೆಂಟ್ ಅಥವಾ ಖಾನಾವಳಿ ಕೂಡ ನಾವು ಸ್ಟಾರ್ಟ್ ಮಾಡಬಹುದು. ಇತ್ತೀಚೆಗೆ ಜೀವನ ಶೈಲಿ ರೋಗ ಇರುವಂತ ಜನರು ಅಥವಾ ಗ್ರಾಹಕರು ಏನಾದರೂ ಒಂದು ಸಿರಿಧಾನ್ಯ ಆಧಾರಿತ ಪದಾರ್ಥನ ತಿನ್ಬೇಕಂತ ಹೇಳಿ ಅನ್ಕೊಂಡಿರ್ತಾರೆ. ಆದ್ರೂ ಕೂಡ ಅವ್ರಿಗೆ ಅಲ್ಲಿ ಸಿರಿಧಾನ್ಯ ಆಧಾರಿತ ಪದಾರ್ಥಗಳು ಸಿಗೋದಿಲ್ಲ. ಯಾಕಪ್ಪ ಅಂತಂದ್ರ ಸಿರಿಧಾನ್ಯ ಆಧಾರಿತ ಯಾವ್ದಾದ್ರು ಒಂದು ರೆಸಿಪಿ ಮಾಡ್ಬೇಕಂದ್ರೆ ಅದಕ್ಕೆ ಆದಂತ ಒಂದು ಸ್ಕಿಲ್ ಬೇಕಾಗುತ್ತೆ. ಬಟ್ ಅಂತ ಸ್ಕಿಲ್ ಎಲ್ಲರ ಹತ್ರನೂ ಇಲ್ಲದೆ ಇರೋದಕ್ಕೆ ಈ ರೆಸ್ಟೋರೆಂಟ್ ಅಥವಾ ಧಾಬಾ ಎಲ್ಲ ಕಡೆನೂ ಇಲ್ಲ. ಬಟ್ ನಮ್ದೊಂದು ರೈತ ಉತ್ಪಾದಕರ ಸಂಸ್ಥೆ ಐತಿ ವಿಶಾಖಪಟ್ಟಣದಲ್ಲಿ, ಅದು ತಾನಾಗೇ ಒಂದು ಇಂಥ ರೆಸಿಪೀಸ್ ಯೂಸ್ ಮಾಡಿ ತಮ್ಮದೇ ಆದಂತ ಒಂದು ಖಾನಾವಳಿ ರೆಡಿ ಮಾಡಿದ್ದಾರೆ. ಆ ಖಾನಾವಳಿ ಸ್ಟಾರ್ಟ್ ಮಾಡಿದ್ಮೇಲೆ ಹಲವು ಗ್ರಾಹಕರು ಅದಕ್ಕೆ ಭೇಟಿ ಕೊಟ್ಟು ಅದರ ಉಪಯೋಗ ತಗೊಳ್ತಾ ಇದ್ದಾರೆ. ಜೊತೆಯಲ್ಲಿ ಖಾನಾವಳಿಯಿಂದ ಮಾಡಿರುವಂತ ಬಿಸಿಬೇಳೆ ಬಾತು ಹಾಗೂ ಸಾಮೆಯ ಪಾಯಸ ಅನ್ನು ಅಂಗನವಾಡಿ ಹಾಗೂ ದೊಡ್ಡ ಕಂಪನಿಗಳಿಗೆ ಕೂಡ ಸರಬರಾಜು ಮಾಡ್ತಾ ಇದ್ದಾರೆ. ಹಿಂಗಿದ್ದಾಗ ನಮ್ದೇ ಆದಂತ ಒಂದು ರೈತ ಉತ್ಪಾದಕರ ಸಂಸ್ಥೆ ಮುಖಾಂತರ ಈ ತರದ ರೆಸ್ಟೋರೆಂಟ್, ಧಾಬಾ ಅಥವಾ ಖಾನಾವಳಿಯನ್ನು ಸ್ಟಾರ್ಟ್ ಮಾಡಿ ಸಿರಿಧಾನ್ಯ ಆಧಾರಿತ ಪದಾರ್ಥಗಳನ್ನು ಯಾವ್ದಾದ್ರು ಒಂದು ಅಂಗನವಾಡಿಗೋ ಅಥವಾ ದೊಡ್ಡ ದೊಡ್ಡ ಕಂಪನೀಸ್ಗೋ, ಕಾರ್ಪೊರೇಟ್ ಕಂಪನಿ ಆಫೀಸಸ್ಗೋ, ಆಮೇಲೆ ದೊಡ್ಡ ಪಟ್ಟಣ ಪ್ರದೇಶಗಳಲ್ಲಿ ಇದ್ರ ಬೇಡಿಕೆ ಇರೋದ್ರಿಂದ ಇಂತಹ ಸಿರಿಧಾನ್ಯ ಆಧಾರಿತ ಖಾನಾವಳಿಯನ್ನು ಸ್ಟಾರ್ಟ್ ಮಾಡಬಹುದು. ಮತ್ತೆ ರೈತರಿಗೆ ಇನ್ನ ಯಾವ್ದು ಅನುಕೂಲ ಸಿರಿಧಾನ್ಯದಿಂದ ಅಂತಂತಂದ್ರೆ ಒಂದು ಬೀಜ ಉತ್ಪಾದನೆ. ಸ್ನೇಹಿತರೆ, ನಿಮ್ಗೆ ಗೊತ್ತೇ ಐತಿ ಸಿರಿಧಾನ್ಯಗಳ ಬೀಜ ಉತ್ಪಾದನೆ ಬೇಡಿಕೆ ಇತ್ತೀಚೆಗೆ ಹೆಚ್ಚಾಗತೈತಿ. ಯಾಕಂತಂದ್ರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಇರೋದ್ರಿಂದ ನಮ್ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಹಲವು ಇಲಾಖೆಗಳನ್ನ ಈ ಸಿರಿಧಾನ್ಯಗಳನ್ನ ಪ್ರಮೋಟ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಅದಕ್ಕೆ ಒಳ್ಳೆ ಬೀಜದ ಕ್ವಾಲಿಟಿ ಬೀಜ ಸಿಗದೇ ಇರೋದ್ರಿಂದ ಈ ಸಿರಿಧಾನ್ಯಗಳ ಬೀಜ ಉತ್ಪಾದನೆ ಒಂದು ಒಳ್ಳೆ ಉದ್ಯಮ ಅನ್ನು ಕೂಡ ಅನ್ಕೋಬಹುದು. ಸೊ ರೈತರು, ನಮ್ಮ ಸಂಸ್ಥೆ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳು ಅಥವಾ ಇನ್ನ ಅಥವಾ ಇದೇ ತರ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಕೂಡ ಭೇಟಿ ಕೊಟ್ಟು ಬೀಜ ಉತ್ಪಾದನೆ ಬಗ್ಗೆ ತಿಳ್ಕೊಂಡು ಬೀಜ ಉತ್ಪಾದನೆ ಮಾಡೋದ್ರಿಂದ ಹೆಚ್ಚಿನ ಆದಾಯ ಗಳಿಸಬಹುದು. ಇನ್ನೊಂದು ಅವಕಾಶ ಏನಪ್ಪ ಸಿರಿಧಾನ್ಯ ರೈತರಿಗೆ ಅಂತಂತಂದ್ರೆ, ಸಿರಿಧಾನ್ಯ ಬೆಳೆದಾದ್ಮೇಲೆ ಅದೇ ಹುಲ್ಲನ್ನು ಬಳಕೆ ಮಾಡಿ ಫಾಡರ್ ಬ್ಲಾಕ್ ಅಂತ ಕೂಡ ಅಥವಾ ಸೈಲೇಜ್ ಕೂಡ ಮಾಡಬಹುದು. ಇದರಿಂದ ಹೈನುಗಾರಿಕೆ ಅಥವಾ ಕುರಿ ಹಾಗೂ ಆಡು ಸಾಕಾಣಿಕೆಯಲ್ಲಿ ಬೇಕಾಗುವಂತ ಮೇವನ್ನು ಕೂಡ ಸಿರಿಧಾನ್ಯದಿಂದ ಪಡೆಯಬಹುದು. ಹೀಗಿರುವಾಗ ಸಿರಿಧಾನ್ಯ ಒಂದು ಒಳ್ಳೆ ಬೆಳೆ ಹಾಗೂ ಸಿರಿಧಾನ್ಯದಿಂದ ಹಲವು ಉದ್ಯೋಗಗಳನ್ನು ಕೂಡ ಸೃಷ್ಟಿಸಬಹುದು. ಮಾರುಕಟ್ಟೆ ವ್ಯವಸ್ಥೆ ಇತ್ತೀಚೆಗೆ ಹೆಚ್ಚಾಗ್ತಿರೋದ್ರಿಂದ ನಾವು ಸಿರಿಧಾನ್ಯದಲ್ಲಿ ಪ್ರಯೋಗ ಮಾಡಿ ಒಳ್ಳೆಯ ಆದಾಯ ಮಾಡ್ಕೋಬಹುದು. ಸಿರಿಧಾನ್ಯ ಆರೋಗ್ಯಕ್ಕೆ ಸೋಪಾನ ಹಾಗೂ ಜೀವನಕ್ಕೆ ಆಧಾರ ಅಂತ ಹೇಳಕ್ ಬಹಳ ಖುಷಿ ಆಗುತ್ತೆ. ರೈತ ಉತ್ಪಾದಕರ ಸಂಸ್ಥೆಗಳು ಇದನ್ನ ಸಿರಿಧಾನ್ಯ ಆಧಾರಿತ ಬೀಜೋತ್ಪಾದನೆ, ಸಿರಿಧಾನ್ಯಗಳ ಸಂಸ್ಕರಣೆ, ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆಗೆ ಮುಟ್ಟೋದು ಇತ್ತೀಚೆಗೆ ಒಂದು ಅವಶ್ಯಕತೆವಾದ ಭಾಗ. ನಮಸ್ಕಾರಗಳು. ಚಲ್ಪಡಾ ಹಿಂದಿ